ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384249922. ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಜಯಣ್ಣ. ಓ ಬಪ್ಪ, ಎತ್ತ ಕಡೆ ಹೊಂಟಾಗಿದ್ದೆ. ಎತ್ತ ಕಡೆನೂ ಇಲ್ಲ, ಗಿತ್ತ ಕಡೆನೂ ಇಲ್ಲ. ಒಂದು ಆರೋಪ ಅದೇ ನಿನ್ ಮ್ಯಾಗೆ. ಏನಪ್ಪ? ಕಮಲಕ್ಕ ಬಂದ್ಲೆ ಹೇಳ್ತೀನಿ. ಕಮಲಕ್ಕ ಬಂದ್ಲು ನೋಡಪ್ಪ. ಏನ ಅರೆಸ್ಟ್ ಮಾಡಿಸ್ದಯ್ಯ? ಆರೋಪ ಅಂತಿದೆಯಲ್ಲ. ಹಂಗೆ ಅದೇ ನೋಡವ್ವ, ಬೆಳ್ಳೂರು ಕಿರಾಸ್ಗೆ ಹೋಗುಮ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಿ ಕುಂತಿದ್ನ. ಬೆಳಗ್ಗೆನೆ ಯಾರೋ ನೆಂಟ್ರು ಕಾರ್ ತಕೊಂಬಂದ್ರು ಅಂತ ಕಡ್ದೆದ್ಬಿಟ್ಟವನಲ್ಲ ಬೆಳ್ಳೂರು ಕಿರಾಸ್. ನಮ್ ಪ್ರಧಾನ ಮಂತ್ರಿಗಳು ಬಂದಿರ್ಲಿಲ್ವ? ನಾನ್ ಟಿವಿನಲ್ಲಿ ನೋಡ್ದೆ. ಹೌದಾ? ನಾನು ಅದ್ರಲ್ಲೇ ನೋಡ್ಕೊಂಡೆ ಬಿಡು. ಇವನ್ ಕಾಣ್ತಾನ ಅಂತ ನೋಡ್ದೆ, ಕಾಣ್ಲಿಲ್ಲ. ನಿನ್ ಮಕ್ವೇ ಕಾಣ್ಲಿಲ್ವಲ್ಲ ಟಿವಿನಾಗೆ. ಪ್ರಧಾನ ಮಂತ್ರಿಗಳ ಕಾಣಕ ಪಾರ್ಟಿ ಜನರಲ್ಲಿ ಎಲ್ಲಿ ಕಂಡನು? ಜಯಣ್ಣ ಹಿಂದ್ಗಡೆ ಕುಂತ್ಕೊಂಡ್ ಬತ್ತಿದ್ದೆ, ಕಾರ್ನಾಗ ನನ್ನ ಕರ್ಕೊ ಹೋಗ್ಬೇಕಿತ್ತು. ಕೇಳಪ್ಪ ಇಲ್ಲಿ ವಶಿಯ, ಈಗ ಏನ್ ಮಾಡ್ದ ನಮ್ಮ ಕಾಳನನ್ ಮಗ ನಿಂಗ ಇಲ್ವಾ? ಅಮ್ಮ 12:30 ಅಷ್ಟೊತ್ತಲ್ಲಿ ಕದವ ತಟ್ಟದ ಮನೆ ಕದವ. ರಾತ್ರಿ ರಾತ್ರಿ ಕಯ್ಯ, ನಾನು ಏನಾಗ್ಬಿಟ್ಟಿದ್ದೆ, ಯಾರ ಒಂಟ್ ಗಿಂಟೋಗಿದ್ದಾರೇನೋ ಅದಕ್ಕೆ ಹೇಳಕ್ ಬಂದಾನೇನು ಅನ್ಕಂಡಿ. ಅಮ್ಮ ಅಣ್ಣ ಏನಿಲ್ಲ, ನಾಳೆ ವಶಿ ಸುಂಚನಗಿರಿಗೆ ಹೋಗೋಣ ಬಾ ಅಂತಂದ. ಯಾಕಪ್ಪ ಇಪಾಟಿ ಇಷ್ಟೊತ್ತಲ್ಲಿ ಬಂದು ಹಿಂಗೆ ಹೇಳ್ತಿದ್ದೆ ಅಂತಂದೆ. ಬಾ ನಿಂಗೆ ಹೇಳ್ಕೊಟ್ಟಣು ಅಂತಂದ. ಆಮೇಲಿಂದ ಹೆಂಗಪ್ಪ ಹೋಗೋದು, ಬಸ್ಸಲ್ಲಿ ಹೋಗಮ್ಮ ಹೆಂಗ? ಇಲ್ಲ ಕಣ್ಣೇ, ನಮ್ಮ ಸುರೇಶ್ ಇಲ್ವಾ ಅವನ ಹತ್ರ ಒಂದು ಕಾರ್ ಅದಲ್ಲ, ಅದರಲ್ಲಿ 3 ಶೀಟ್ ಆಗೋಗದೆ, ಇನ್ನೊಂದೇ ಶೀಟ್ ಖಾಲಿ ಇರೋದು, ಅದಕ್ಕೆ ನೀನ್ ಬಂದ್ಬಿಡು ಅಂತ ಅಂದ. ನನ್ನೊಂದಕ್ ಬಂದಿದ್ರಲ್ಲಪ್ಪ, ನಿಂಗು ಪ್ರಿಂಟ್ ಅಲ್ವಾ ಮಾದ ಮತ್ತ ಇದು ಕಾಳ್ಸೀರ? ಫೋನ ಮಾಡ್ಕೊಡು ಕೇಳ್ತೀನಿ ಜೊತೆಗೆ ಬಂದಿದ್ರ ಅಂತ. ಈಗ ನೋಡಪ್ಪ ಬಿಡು. ನನಗೆ ಏನ್ ಆಚೆ ಇತ್ತು ಗೊತ್ತಾ? ಪ್ರಧಾನ ಮಂತ್ರಿಗಳನ್ನ ನೋಡ್ಬೋದಾ, ಆಮೇಲೆ ದೇವಸ್ಥಾನ ಏನೋ ಕಟ್ಟವ್ರಂತ ಅದು ನೋಡುದಾ? ದೇವಸ್ಥಾನ ಅಲ್ಲ ಕಪ್ಪ ಅದು, ಈಗ ನೋಡು ಅದೇನು ಅಂತಂದ್ರೆ ಮಂದ್ರ ಅದು. ಯಾವ್ದು ಗೊತ್ತಾ, ಈ ಬಾಲಗಂಗಾಧರ ಸ್ವಾಮೀಜಿಯವ್ರ ಹೆಸರಲ್ಲಿ ಅದನ್ನ ಭೈರವೈಕ್ಯ ಆದ್ರಂತಾರಪ್ಪ, ಅವ್ರ ಹೆಸರ್ನಾಗ ಒಂದ್ ಮಂದಿರವಾಗಿ ಕಟ್ಟರೆ ಏನಾರು ಅನ್ಕ. ಒಟ್ನಾಗೆ ಅದ ನೋಡ್ಬೇಕು ಅಂತ ಆಸೆ ಇತ್ತು. ಓಲೆ ಬಿಡು, ನೀನ್ ನೋಡ್ಕೊ ಬಂದಿ ನಮ್ ಪರವಾಗಿ, ನಾವು ಒಂದ್ ಖಾರ ಮಾಡ್ಕೊಂಡು ಕಮಲಕ್ಕ ಇವನ್ನ ಬಿಟ್ಟು ಬಿಟ್ಟು ಹೋಗೋಣ. ಬಿಟ್ಟು ಬರ್ತೀನಿ, ಹೆಂಗ್ ಬಂದೆ ಅಲ್ಲಕ್ಕವ, ನಾವೊಂದ್ ಬಾಡಿಗೆ ಕಾರ್ ಮಾಡ್ಕೊಂಡ್ ಬರ್ತೀನಿ. ಏನ್ ಓಡ್ಕೊಂಬಂದ ನವ ವಾಪೀಸ್ ಬರ್ಬೇಕಾದ್ರೆ ಹಂಗಾಸಿ ಶ್ರಾವಣ ಬೆಳಗುಳ, ಆಮೇಲೆ ನಾಗಮಂಗಲದಾಗ ಒಂದು ಹಳೇ ದೇವಸ್ಥಾನ ಅದೆ, ಅದನ್ನೆಲ್ಲ ನೋಡ್ಕೊಂಡು ಒಂದ ಕರ್ಕೊಂಡು ಹೋಗಪ್ಪ. ಅದ ಯಾಕ ನಂಗ್ ಒಂಟಿ ಬಿಟ್ಬಿಟ್ಟು ಹೋದೇನಣ್ಣ ಮಾಡಿದ್ದು ನೀ ಬಿಟ್ಬಿಟ್ಟು ಹೋದೆ ಅಕ್ಕವ್ವ, ಅದ ಹಂಗೆಲ್ಲ ಹೇಳಕ್ ಆಗದಿರ್ಬಿಡು. ನಂಗ ಜಯಣ್ಣ ಹೆಂಗ ಅವನು ನಿಂಗು ಹಂಗಲ್ವಾ? ಇರ್ಲಿ ಬಿಡು, ಮಾಡ್ದ ಪಾಪ ನೀನ್ ಬೇಕು ಅಂತ ಬಿಟ್ಟೋಯ್ತೀಯ ನಮ್ಮ. ಇರ್ಲಿ, ಒಟ್ನಾಗೆ ಫಂಕ್ಷನ್ ಚೆನ್ನಾಗಿತ್ತೆ. ಬಹು ಚೆನ್ನಾಗಿತ್ತು ಬಿಡು. ಆ ಪಾರ್ಟಿ ಜನ ಬಿಸಿಲು ಕಯ್ಯ ದೂಗುಳು. ಇರ್ಲಿ ಬಿಡು, ಪರಮಾತ್ಮನ್ ಸನ್ನಿಧಿಗಲ್ವಪ್ಪ ಹೋಗಿದ್ದು. ಇಲ್ಲಿದ್ರು ಅದೇ ಇರೋದು ಬಿಸಿಲು ದೂಳಯ್ಯ. ಒಟ್ನಲ್ಲಿ ಚಂದಾಗಾಯ್ತಂತಲ್ಲ, ಚೆನ್ನಾಗಾಯ್ತು ಫಂಕ್ಷನ್. ಅದಕ್ಕೆ ನೋಡಪ್ಪ ಈಗ ಚುಂಚನಗಿರಿ ಬೆಟ್ಟವ ನಾನು ಪೂರ್ಣ ನೋಡಿಲ್ಲ. ಹಂಗೆ ನೀವು ನೋಡ್ಕೊಂಡು ಶ್ರವಣ ಬೆಳಗೊಳ್ಳ ಅಂದಿಲ್ಲಪ್ಪ, ಹಂಗ ಆಸೆ ಆಮೇಲೆ ಹಳೆಬೀಡು ಬೇಲೂರು ಎಲ್ಲ ನೋಡ್ಕೊಂಡು ಬರಂ ಬಿಡು. ಆದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಲಿ ಕಂಡಣ. ಅವ್ವಡು ಬೆಳಗೊಳ್ಳದಲ್ಲಿ ಬಿಸಿಲಲ್ಲಿ ಮೆಟ್ಲ ಹತ್ತಕ್ ಆಗಕ್ಕಿಲ್ಲ. ಅಲ್ಲಕವ್ವ ನೀನು ಬೆಟ್ಟವ ಹತ್ಬೇಡ, ಡೋಲಿಲಿ ಎತ್ಕೊಂಡ್ ಹೋಯ್ತಾರಲ್ಲ. ಇನ್ನು ಹಂಗೇನ್ ಆಗಿಲ್ಲ ನಂಗೆ, ಮೆಟ್ಲ ಹತ್ತೀನಿ ಕಾಲ್ ಚೆನ್ನಾಗಿ. ಯಾಕವ್ವ ಹಂಗಂದೆ, ನಡಿ ಏನು ಈಗ. ಏನು ಸ್ಮಾರಕಗಳು ಇರ್ತಾವಲ್ಲ ನಮ್ಮ ಪರಂಪರಾಗತ ಸ್ಮಾರಕಗಳು ಅವ ಒಸಿ ಇಂಥ ಟೈಮ್ನಾಗೆ ನೋಡ್ಬೇಕು ಇಲ್ವಾ. ಬ್ಯಾಸ್ಗೆ ಅಂದ್ರೆ ಬಿಸಿಲು ಅಂತೀವಿ, ಮಳೆಗಾಲ ಅಂದ್ರೆ ಮಳೆ ಬರ್ತಿರ್ತದೆ, ಚಳಿ ಅಂದ್ರೆ ಚಳಿ ಅಂತೀವಿ, ಸೊಳಿ ಸೊಳಿ ಅಂತೀವಿ. ಹೋದ್ರಾಯ್ತು ಸುಮ್ಕಿರವ, ಯಾಕೆ ಇದ್ ಮಾಡ್ಕಂಡೆ ಜಯಣ್ಣ ನೋಡ. ಬೆಳಗ್ಗೆನೆ ಬೆಟ್ಟ ಗಿಟ್ಟ ಹತ್ತೋಂಗಿದ್ರೆ ಬೆಳಗ್ಗೆನೆ ಹೊಂಟೋಗ್ಬೇಕಣ್ಣ. ಈಗ ನೋಡಪ್ಪ ಹೊತ್ತು ಹತ್ತು ಒಂದ್ ಐಡಿ ಇವ ಮಾಡ್ಬಿಡಮ್ಮ ಮಾಡಿ. ಈಗ ಚುಂಚನಗಿರಿಯ ನೋಡ್ಕೊಂಡು ಜಯಣ್ಣ ಸಂದ ಆಯ್ತದೆ, ಸಂದಿಗೆ ಏನ್ ಮಾಡ್ಬಿಡಮು, ಶ್ರಾವಣ ಬೆಳಗೊಳಕ್ ಹೋಗಮ್ಮ ಆಯ್ತಾ. ಅವಾಗ ಗೊತ್ತಾಗ್ ಬಿಡೋದಿಲ್ಲ ಕಣ್ ಬೆಟ್ವ, ಸಂಜೆ ಆಯ್ತಂಗೆ ಬೀಗ ಜಡದ್ ಬಿಡ್ತಾರ ಅಲ್ಲಿ, ಅಲ್ಲಿ ಉಳ್ಕಬೇಕು, ಅಲ್ಲಿ ಉಳ್ಕಳಮ್ಮ. ಉಳ್ಕೊಂಬಿಟ್ಟು ಏನ್ ಮಾಡ್ಬಿಡಮ್ಮ, ಬೆಳಿಗ್ಗೆ 5 ಗಂಟೆಗೆ ಬೆಟ್ಟ ಹತ್ಬಿಡಮ್ಮ. 6 ಗಂಟೆಗೆ ಏನ ಬಾಗಲ್ ತೆಗೆಯೋದು ಬಿಟ್ರೆ 5 ಗಂಟೆಗೆ ಅಲ್ಲ, 6 ಗಂಟೆಗೆ ಆಗ್ಲಿ ಬಿಡು ಜಯಣ್ಣ. ಈಗ 7 ಗಂಟೆ 7:30 ಬಿಸಿಲು ಜಾಸ್ತಿ, ಹತ್ ಬಿಟ್ಟು ಇಳಿದ್ ಬಿಡೋದು ಅಷ್ಟೇ. ಅದೇನು ಹಿಂಗದ್ದ ಹಿಂಗ ಬಿಡವ, ಅದೇನು ನೋಡ್ಬೇಕಲ್ಲ. ಎಲ್ಲ ಮೇಲ್ಗಡೆ ತೀರ್ಥಂಕರ್ ಇರ್ತಾರೆ, ಆಮೇಲೆ ಗೊಮ್ಮಟ ಸ್ವಾಮಿ ಇಲ್ವನಪ್ಪ ಮೂಕಪ್ಪ ಮಾಡ್ಕೊಂಡು ಆಮ್ಯಾಕಿಂದ ಎಲ್ಲ ಹೋಗೋಣ, ಆಮ್ಯಾಗಿಂದ ಇಳಿದ್ ಬಾಳ ಬಿಡು ಬೇಲೂರು, ಅಲ್ಲೊಂದಿನ ಆಲ್ಟ್ ಆಗಂಬಿಡು. ಏವೋ ಇದೇನಿದು, ಎಷ್ಟ್ ದಿನ? ಒಂದ್ 4-5 ದಿನ ಟೂರ್ ಹೊಡ್ಕೊಂಬಿಡಂಬಿಡವ್ವ. ಅಯ್ಯೋ ಊರಲ್ಲಿ ಇದ್ದು ಇದು ಸಿಬ್ರಿ ಆಗ್ಬಿಟ್ಟದೆ, ಅದಕ್ಕೆ ಟೂರ ಹೊಡೆಯಂಬಿಡು. ಫೇಮಸ್ ಆಗಿಲ್ದಲೇ ಇರೋವು ದೇವಸ್ಥಾನಗಳು ತುಂಬಾ ಅವೆ. ಈಗ ಹಳೆ ಬಿಡ್ಗ ಹೋಗ್ಬೇಕಾದ್ರೆ ಕೊಂಡಜ್ಜಿ ಕೊಪ್ಪಲು ಒಂದ್ ಸಿಗ್ತೈತಿ, ಅದು ಚಂದಾಗದೆ. ಈ ವಾಪೀಸ್ ಬರ್ಬೇಕಾರೆ ಕೌಸ್ಕ ಅಂತ ಒಂದ್ ಊರದೆ. ಕೌಸ್ಕ ಏನ್ ಕೌಸ್ಕಳದಪ್ಪ, ಕೋಳಿ ಕೌಸ್ಕಳದ ಊರ ಹೆಸರು. ಅಲ್ಲಿ ಚನ್ಕೇಶ್ ಒಂದ್ ದೇವಸ್ಥಾನ ಅದೆ, ಆಮೇಲೆ ಮೊಸಳೆ ಕೊಪ್ಪಲು ಅಂತದೆ. ಮೊಸಳೆಗಳಿದ್ವೇನೋ ಅಲ್ಲಿ ಅಲ್ಲ ಕಣ್ಣ, ಅಲ್ಲೂ ದೇವಸ್ಥಾನ ಅವೆ. ಅಂದ್ರೆ ಫೇಮಸ್ ಆಗಿಲ್ದಲೆ ಇರೋ ದೇವಸ್ಥಾನಗಳು ಇರ್ತಾವ ನೋಡು, ಅಂತವನ್ನ ನೋಡಿದ್ರೆ ಬೋ ಖುಷಿ ಆಯ್ತದೆ. ಹೆಸರು ಕೇಳಿರ್ಲಿಲ್ಲ ಇವೆಲ್ಲ ನೋಡಪ್ಪ. ಈ ಅದೇನೋ ಹೆರಿಟೇಜು, ಹೆರಿಟೇಜು ಅಲ್ವ, ಅದಕ್ಕೊಂದ್ ದಿನ ಅಂತ ಮಾಡ್ತಾರಂತಲ್ಲ, ಅದೇನೋ ಸಂಸ್ಥೆ ಆದಂತಾರಲ್ಲಪ್ಪ ಯುನೆಸ್ಕೋ, ಆ ಸಂಸ್ಥೆಯವರು ಇದೆಲ್ಲ ಸಮೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ಇದು ಬಹಳ ಒಳ್ಳೇದು, ಇದನ್ನ ಉಳಿಸ್ಕೋಬೇಕು, ಮುಂದಿನ ಜನಕ್ಕೆ ಇದೆಲ್ಲ ತಿಳಿಸ್ಬೇಕು ಅನ್ಬಿಟ್ಟು ಅದೇನೋ ಗುರುತಿಸ್ತಾರಂತಲ್ಲ ಪಾರಂಪರಿಕ ಕಟ್ಟಡ. ಅದೇ ಅದೇ ಅದೇ ಅಣ್ಣ, ಈಗ ಮೈಸೂರು ಪೇಟೆಗೆ ಹೋದ್ರೆ ಏಟೊಂದವಣ್ಣ ಪಿಲಾಸೆ ಸಾಕು ಪಿಲಾಸು ನೋಡು. ಏನು ಅಂತಂದ್ರೆ ಯುನೆಸ್ಕೋದವರು ಕೊಡೋ ಪಟ್ಟಿನೇ ಬೇರೆ, ನಮ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದಲ್ಲಪ್ಪ ಅದು ಕೂಡ ಪಟ್ಟಿನೇ ಬೇರೆ ಅಂತೆ. ಅದಕ್ಕೊಂದೇನೋ ಇಲಾಖೆನು ಅದಂತಲ್ಲಪ್ಪ ಅಲ್ವಾ, ಅವತ್ತೇನೋ ಇರ್ತದಂತಲ್ಲ ಪಾರಂಪರಿಕ ನಡಿಗೆ ಅಂತ ಮಾಡ್ತಾರ ಮೈಸೂರ್ನಾಗ. ಅಲ್ಲೂ ಮಾಡ್ರೆ ಅವತ್ತಿನ ದಿನ ಬೆಳಿಗ್ಗೆ ಟಾಂಗ ಅಥವಾ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಟಾಂಗ ಪಂಗ ಇರೋದಿಲ್ಲ ನಡ್ಕೊಂಡು. ಕೆಲವ್ರಿಗೆ ವಯಸ್ಸಾದವ್ರಿಗೆ ಟಾಂಗಾನು ಇರ್ತದಂತೆ, ನಮ್ ಪೇಪರ್ ನಲ್ಲೆಲ್ಲ ಅವರು ಯಾಕೆ ಅವ್ರೇನ್ ನೋಡ್ಬಾರ್ದು, ಈಗ ನೀನ್ ವಯಸ್ಸಾದ್ಮೇಲೆ ಕಣ್ಣು ಮುಚ್ಕೊಂಡ ಕೂತ್ಕೋತಿಯ? ಅಕ್ಕವ್ವ ಕಾಲ್ ಚೆನ್ನಾಗಿರೋ ನೋಡ್ಕೊಂಡ್ಬಿಡ್ಬೇಕು ಅದೆಲ್ಲ ಅಲ್ವ. ಕೆಲವನ್ನ ಕಾಲ್ ಚೆನ್ನಾಗಿರೋ ನೆಡ್ಬಿಡ್ಬೇಕು, ಕಣ್ಣು ಚೆನ್ನಾಗಿರುವಾಗಲೇ ನೋಡ್ಕೊಂಡ್ಬಿಡ್ಬೇಕು ಎಲ್ಲ ಅಲ್ವಾ. ಹೊಟ್ಟೆ ಚೆನ್ನಾಗಿರುವಾಗಲೇ ಎಲ್ಲ ತಿನ್ಕೊಂಡ್ಬಿಡ್ಬೇಕು ಕಣ್ಣಣ್ಣ. ಹೊಟ್ಟೆ ಒಳಗಿರೋದು ಏನಾದ್ರು ಹಾಳಾಗ್ಲಿ, ಏನು ಹಾಳಾಗೋದಿಲ್ಲ ಕಣ. ಅದೇನೋ ಹೇಳ್ತಾರಲ್ಲಪ್ಪ ಅದೇನೋ ಲಿವರು ಅದೇ ಉಂಟೋಗ್ಬಿಟ್ಟದಂತಲ್ಲ ಜಯಣ್ಣ, ಅದೇನ ಕಾಯಿಲೆ ಬಂದು ಕಾಯಿಲೆ ಬಂದು ಕವ ಯಾರು ಕಿತ್ಕೊಂಡ್ ಹೋಗಕ್ಕಾದ್ದ ಯಾರು ಕಿತ್ಕೊಂಡ್ ಹೋಗಕ್ಕಾದ್ದವ ಭಯ ಆಯ್ತು ಹೊಟ್ಟ ಒಳ ಕೈ ಹಾಕ್ಬಿಟ್ಟು. ಮನ್ಸನ ದೇಹದಾಗೆ ಕತ್ರಿಸ್ಕೊಂಡ್ರು ಬೆಳೆಯೋದು ಅದು ಒಂದೇ ಅಂಗು ಅಂತ ನೋಡು. ಏನ ಲಿವರು ಕನ್ನಡದಾಗ ಏನ್ ಹೇಳ್ತಾರೆ ಹೇಳು, ಲಿವರು ಲಿವರು ಅಂತಲೇ. ಅದೇನಪ್ಪ ಇಲಿ ಇವನ್ ಬೇರೆ ಹೇಳ್ತಾನೆ ಮತ್ತೆ ಯಾವ್ದ ಕಮಲಕ್ ಹೇಳ್ತಾಡಿ ಹೇಳವ ಕಮಲಕ್ಕ ಓ ಪಿತ್ ಕೋಶಕವಾ ಪಿತ್ತ ಜನಕಾಂಗ ಏನೋ ಅಲ್ವೇನಣ್ಣ. ಹೌದ್ ಕಣ್ಣ ಹೌದವ್ವ ಮತ್ತೆ ಪಿತ್ತರಸ ಪಿತ್ತ ಜನಕಾಂಗ ಅದ್ ಯಾವ್ದೋ ಹಿಂದಿನ ಕಾಲದಾಗೆ ನಾವು ಓದಿರ್ನಿಲ್ವರಣ್ಣ ಒಬ್ಬ ರಾಜ ಇರ್ತಾನೆ ಅವನು ದೇಹದ ಒಂದು ಇದನ್ನೇ ತೆಗೆದ್ ಬಿಟ್ಟು ಕೊಡ್ತಾನೆ ಈ ತರದ ಓದಿರ್ನಿಲ್ವಾ ಸಿಬಿ ಸಿಬಿ ಚಕ್ರ ಸಿಬಿ ಅವ್ರು ಹೇಳೋದು ಅವನ ದೇಹದಲ್ಲಿ ಲಿವರ್ನ ತೆಗೆದುಕೊಟ್ಟ ಅದು ಮತ್ತೆ ಬೆಳಕತ್ತು ಅಂತ ಅದು ಕತೆ ಓದ್ಕ ನಿನ್ಗೆ ಗೊತ್ತಾಯ್ತದೆ ಈಗ ನೋಡಪ್ಪ ಮನಸ್ಸಿನ ದೇಹದಾಗೆ ಬಹಳ ದೊಡ್ಡ ಅಂಗ ಯಾವ್ದು ಪಿತ್ತ ಜನಕಾಂಗ ದೊಡ್ಡದಾಗಿರ್ತೈತೆ ಶ್ವಾಸಕೋಸನು ದೊಡ್ಡದಾಗದೆ ಯೋಚನೆ ಮಾಡ್ಬೇಡ ಇದು ದೇಹದಲ್ಲಿ ಬಹಳ ಪ್ರಮುಖವಾದ ಕೆಲಸ ಮಾಡ್ತದಂತೆ ಆದ್ರೆ ಇತ್ತೀಚೆಗೆ ಈ ಅಂಗಾಂಗ ಬಹಳ ವೈಫಲ್ಯ ಆಯ್ತದಂತೆ ಯಾಕಪ್ಪ ಫೇಲ್ಯೂರ್ ಆಯ್ತದೆ ಅಂದ್ರೆ ಜನ ಸರಿಯಾಗಿ ಆಹಾರ ಸ್ವೀಕರಿಸಕ್ಕಿಲ್ಲ ಆಮೇಲೆ ಎಂಡ ಕುಡಿಯೋದು ಆಮೇಲೆ ದಮ್ ಬೆಳೆಯೋದು ಆಮೇಲೆ ಏನೋ ಅಸುರಕ್ಷಿತವಾದಂತಹ ಆಹಾರ ತಿನ್ನೋದು ಎಂಡ ಎಲ್ಲಿದ್ದ ಈಗ ಎಂಡ ಇದ್ದದೀಗ ಅಲ್ಲ ಕಣ್ಣ ಹಂಗೆ ಹೇಳ್ತಾ ಇರೋದು ಅಂದ್ರೆ ಅದ್ ಏನೇನ್ ತೊಂದ್ರೆ ಆಯ್ತದೆ ಏನ್ ಆಲ್ಕೋಹಾಲ್ ಹಂಗೇಳ್ಬೇಕು ಇಲ್ದರ್ ಗೊತ್ತಾಗಲ್ಲ ಅದ ಹೆಚ್ಚಿಗೆ ಕುಡಿತಾ ಹೋದ್ರೆ ಏನಾಯ್ತದಂತೆ ಲಿವರ್ ಫೇಲ್ ಆಗೋಯ್ತದಂತೆ ಪಾಸಿಂಗ್ ಆದದೊಂದು ಅದೇನೋ ಜಾಂಡೀಸು ಬರ್ತದಲ್ಲಪ್ಪ ಜಾಂಡೀಸು ಬಂದಲ್ಲವೇ ಲಿವರ್ ಫೇಲ್ ಅಂತಲ್ಲಪ್ಪ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಲಿವರ್ ಅವನೇ ಫೇಲು ದಾನವ ಮಾಡ್ಬೋದಂತೆ ನೆಂಟ್ರು ಇಷ್ಟ್ರುಗಳು ದಾನವ ಮಾಡಿದ್ರೆ ಲಿವರ್ ಆಗ್ತಾರಂತೆ ಅದ್ರದಕ್ಕೆ ಅಪಾರ ಖರ್ಚಾದಂತೆ ನಾವು ನಿಮ್ಗೆ ಎಲ್ಲಿ ತರಕದಯ್ಯ ದುಡ್ಡ ಅದಕ್ಕೆ ಏನ್ ಮಾಡ್ಬೇಕು ಹೇಳು ನಾವ್ ಚೆನ್ನಾಗಿ ನೋಡ್ಕೋಬೇಕಯ್ಯ ನಮ್ಮ ಆರೋಗ್ಯವ ಲಿವರ್ ಚೆನ್ನಾಗಿ ನೋಡ್ಕೋಬೇಕು ಅದೇನ್ ತಗದ್ ನೋಡಕ್ ಆಗೋದಿಲ್ಲ ಅಲ್ವಾ ಅದೇನೋ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದ್ರ ಕಾಣಿಸ್ತದೆ ಅದೇನ್ ಗಳಗಳಿಗೂ ಹೋಗಿ ಮಾಡಿಸ್ತಾರ ಅದೇನೋ ನೀನೆ ಅಂತೆಲ್ಲಣ್ಣ ಅದೇನೋ ಪಿ ಎಚ್ ಸಿ ಐತೆ ಅದೆಲ್ಲೋ ಬಾಡಿ ಚೆಕಪ್ ಮಾಡ್ತಾರೆ ಅಂತೆಲ್ಲ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ಮಾಡಿಸ್ಕೊಂಡಾಗ ಗೊತ್ತಾಯ್ತದೆ ಗಳಗಳಿಗೂ ಹೋಗಿ ತೋರಿಸ್ಕೋಬಾರ್ದು ಗಳಗಳಿಗೂ ಅಲ್ಲ ಆರ್ ತಿಂಗ್ಳಿಗೆ ಒಂದ್ಸತಿ ಮಾಡಿಸ್ಕೋಬೇಕು ಅಂತಾರೆ ಈಗ ಅದರದ್ದು ಕುರುಹುಗಳು ಈಗ ಕಾಮಾಲೆ ಅಂದ್ರೆ ಕಣ್ಣೆಲ್ಲ ಹಳದಿ ಆಯ್ತದೆ ಈ ತರ ಬಂದಾಗ ಗೊತ್ತಾಗ್ಬೇಕು ಹೇಳ್ತದದು ಇಲ್ವಾ ಆಮೇಕಿಂದ ಸಾಮಾನ್ಯವಾಗಿ ಬತ್ತಲ್ಲಪ್ಪ ಸಕ್ಕರೆ ಕಾಯಿಲೆ ಆಮೇಲೆ ರಕ್ತದ ಒತ್ತಡ ಇಂಥವೆಲ್ಲ ಇದ್ದಾಗ ದೇಹದಾಗೆ ಏನೇನು ಅಂಗಳವೆ ಅವನ್ನೆಲ್ಲ ಹೊಸಿ ಪರೀಕ್ಷೆ ಮಾಡಿಸ್ಕೋತಾರೆ ಪರೀಕ್ಷೆ ಮಾಡಿಸ್ಕೋಬೇಕು ಹೇಳ್ದಂಗೆ ಒಳ್ಳೊಳ್ಳೆ ಫುಡ್ ತಿನ್ಬೇಕು ಯಾಕೆ ಅಂದ್ರೆ ನೋಡಪ್ಪ ಈಗ ಬಟ್ಟೆ ಎಲ್ಲೋ ಹರಿದೋಗಿರ್ತದೆ ಅಂತ ಇಟ್ಕೊ ತಕ್ಷಣ ಹೊಲಿಗೆ ಹಾಕ್ಬಿಟ್ರೆ ಒಂದೇ ಹೊಲಿಗೆ ಇನ್ನೂ ಹಸಿ ಹರ್ಕಳ್ಳಿ ಅಂತ ಬಿಟ್ರು ನೂರು ಹೊಲಿಗೆ ಹಾಕಿದ್ರು ಸರಿ ನೀ ಏನ್ ಮಾಡ್ಬೇಕು ನನಗೆ ಹೇಳ್ತಿದ್ದೆ ಕಾಲಕ್ಕೆ ನೀನು ಅಂದ್ರೆ ಎಲ್ಲರಿಗೂ ಸೇರಿ ಕಾಲಕ್ಕೆ ಎಲ್ಲಾ ಪರೀಕ್ಷೆಗಳ ಮಾಡಿಸ್ಕೊಂಡ್ರೆ ಮುಂಚೆಗೆ ಗೊತ್ತಾಯ್ತದೆ ಏನಾಯ್ತದೆ ಸಮಸ್ಯೆ ಅಂತ ಇಲ್ಲ ಅಂದ್ರೆ ಪೂರ್ತಿ ಹಾಳಾಗೋದ್ಮೇಲೆ ಹೋದ್ರೆ ಡಾಕ್ಟರ್ ತಾನೇ ಏನ್ ಮಾಡೋರು ಏನು ಮಾಡಕ್ ಆಗೋದಿಲ್ಲ ಇಲ್ವಾ ಅದಕ್ಕೆ ಸಾಯ ಜೀವಸಿ ಮುಂದಕ್ಕೆ ಹಾಕ್ಬೋದು ಅಷ್ಟೇ ಡಾಕ್ಟರ್ ಇನ್ನೇನ್ ಮಾಡಕ್ ಆದಪ್ಪ ಅಲ್ವಾ ಯಾರು ದಾನ ಕೊಡ್ಬೇಕು ಈಗೆಲ್ಲ ಅಂಗಾಂಗ ದಾನ ಫೇಮಸ್ ಆಗ್ಬಿಟ್ಟದೆ ಆದ್ರೆ ಯಾರಿಗೆ ತಲೆ ಸತ್ತೋಗಿರ್ತೈತೆ ನೋಡ್ರಿ ದೇಹ ಆರೋಗ್ಯವಾಗಿರ್ತೈತೆ ಉಸಿರಾಡ್ತಾ ಇರ್ತಾರೆ ತಲೆ ಸತ್ತೋಗ್ಬಿಟ್ಟಿರ್ತೈತೆ ಏನು ಅಂತಾರಲ್ಲ ಬ್ರೈನ್ ಡೆಡ್ ನೋಡ್ದ ಎಷ್ಟು ಚೆಂದಾಗಿ ಹೇಳ್ತಾಳೆ ಅಂಥವ್ರು ದಾನ ಮಾಡ್ತಾರೆ ಅವ್ರ ತವ ತಕ್ಕೊಂಡು ಯಾರಿಗ ಅಗತ್ಯ ಅದೆ ಅವ್ರಿಗೆ ಸೇರಿಸ್ತಾರೆ ಬಹಳ ಮುಂದುವರೆದ ಕಣ್ಣ ನೀ ಪೇಪರ್ ಅಲ್ಲೆಲ್ಲ ಓದಿರಕ್ಕಿಲ್ವ ಅದೇನೋ ಹೇಳ್ತಾರಲ್ಲವ ಏನು ಇರೋದೇ ಇಲ್ವಂತಲ್ಲ ಟ್ರಾಫಿಕ್ ಟಿವಿ ನಾಗ ನೋಡಿರ್ವಪ್ಪ ಎಲ್ಲಿಂದೋ ಬೆಂಗಳೂರಿಗೆ ಸಾಗಿಸ್ತಾರಲ್ಲಯ್ಯ ಹಂಗೆ ಹಂಗೆ ತಕ ಹೋಗಿ ಹಾಕ್ತಾರಂತೆ ಏನೇ ಆದ್ರೂ ಇರೋ ಅಂಗಾಂಗಗಳನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು ಏನಿಲ್ಲಕಪ್ಪ ನೋಡಪ್ಪ ಏನು ನಾವು ಮುದ್ದೆ ತಿನ್ನದ ಬಿಟ್ಬಿಟ್ಟಿನಿ ಈ ಸೊಪ್ಪು ಸದೆ ತಿಂತಿನ್ವಲ್ಲಪ್ಪ ನಮ್ಮ ಹಳ್ಳಿಗಳಲ್ಲಿ ಈಗ ನಾವು ತಿನ್ನೋದಿಲ್ವಾ ಜಯಣ್ಣ ಈಗ ಸೊಪ್ಪನೆಸ್ರ ಮಾಡ್ಕೋಬೇಕು ಒಂದು ವಾರಕ್ಕೆ ಎರಡು ದಿನ ಆಮೇಲೆ ಒಳ್ಳೆ ಸಾರ ಮಾಡ್ಕೋಬೇಕು ಕಾಳುಗಳು ತಿನ್ಬೇಕು ಪ್ರಧಾನ ಮಂತ್ರಿಗಳು ಹೇಳ್ತಿದ್ರಂತಲ್ಲ ಸಿರಿಧಾನ್ಯಗಳು ರಾಗಿ ಮುದ್ದೆ ತಿನ್ನಿ ಅಂತ ಹೇಳಿ ಆಮೇಕಿಂದ ಸಿರಿಧಾನ್ಯ ತಿನ್ನಿ ಆರೋಗ್ಯವ ರಕ್ಷಣೆ ಮಾಡ್ಕೊಳ್ಳಿ ಆಮೇಕಿಂದ ಎಣ್ಣೆ ಪಣ್ಣೆ ಹೊಸಿ ಕಮ್ಮಿ ತಿನ್ನಿ ದೈಹಿಕವಾಗಿ ಆರೋಗ್ಯವಾಗಿರಿ ಏನು ಹೆಚ್ಚಿಗೆ ಎಣ್ಣೆನು ಬಳಸಬೇಡಿ ಅಂತ, ಅಗತ್ಯಕ್ಕಿಂತ ತಿಂಡಿ ಎಲ್ಲ ಜಾಸ್ತಿ ತಿನ್ಬೇಡಿ. ಅದಕ್ಕೆ ಈಗ ನಮ್ಮ ಹಳ್ಳಿ ಐಕುವೆ ಏನ್ ಮಾಡ್ಬಿಟ್ಟವೆ ಜಯಣ್ಣ, ಈ ಬಸ್ ಸ್ಟ್ಯಾಂಡ್ ಇಲ್ವಪ್ಪ ಅಲ್ಲಿ ಗೋಬಿ ಗಿಬಿ ಆಗ್ತಾ ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಸ್ಟೈಲ್ ಆಗಿ ಕಡ್ಡಿಯ ಚುಚ್ಕೊಂಡ್ ಚುಚ್ಕೊಂಡ್ ತಿಂತಿರ್ತಾರೆ. ಏನಾದ ಕಲರ ನೋಡ್ಬಿಟ್ರೆ ಜಯಣ್ಣ ತಿನ್ನಕಾರ ಮನ್ಸು ಬಂದದಯ್ಯ. ಕೆಲವರು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನಮ್ ಇದ್ರಲ್ಲಿ ನಾವ್ ಇರ್ಬೇಕಪ್ಪ. ಹ್ಮಕ್ಕಪ್ಪ ಅದನ್ನೇನ್ ಎಣ್ಣೆಲ್ ಬೇಯಿಸ್ತಾ ಇರ್ತಾರ ಕಣ್ಜಯಣ್ಣ, ಅದ್ ನೋಡ್ಬಿಟ್ರೆ ಇದು ಯಾಕಪ್ಪ ಐಕ ಮನ್ಲೆ ಮಾಡ್ಕೊಂಡ್ ತಿನ್ಬೋದಲ್ವಾ ಇದೆಲ್ಲ. ಇವು ಕೋಸ್ಟ್ನಲ್ಲಿ ಒಂಚೂರು ಅದಕ್ಕ ಅದೇನ ಕರ ಪರ ಹಾಕ್ಬಿಟ್ಟು ಜಯಣ್ಣ ಎಣ್ಣಗ್ ಬಿಟ್ಬಿಟ್ರು ಅದೇ ಅಳ್ಕತ್ತದ. ಹೂಕೋಸ್ ಐತೆ ಮನೇಲಿ, ಅದೇನ್ ಮಾಡ್ಬಿಡೋಣ. ಮಾಡವ ಮಾಡು ಮಾಡು ಮುಸಿ ಇನ್ನೊಸಿ ಮಾತಾಡಮ್ಮ ಆಮೇಲ್ ಮಾಡ ಇರು. ಅಲ್ಲ ಅಲ್ಲ ನೀ ಮಾಡು ಅಂದಿದ್ದು. ನಾನೇ ಮಾಡ್ಬೇಕವ್ವ ಮನೇಲಿ ಮಾಡ್ಕೊಟನ್ ಬಿಡು. ಅಲ್ಲ ಈಗ ಹೇಳ್ದಷ್ಟು ಸುಲಭ ಅಲ್ಲ ಅಂತ ಅವಳು ಹೇಳ್ತೀರ ಮಾಡ್ತಾನೆ. ಇಡೀ ಹೂಕೋಸೆಯ ಹಿಟ್ಟಾಗ ಅದ್ಬಿಟ್ಟು ಎಣ್ಣೆಗ್ ಬಿಟ್ಬಿಡ್ತಾನೆ. ನಂಗೆ ಬರೋದಿಲ್ಲಪ್ಪ ಊರ್ ಒಟ್ಟನ್ ಕೆಲಸ ಮಾಡುವಾಗೆಲ್ಲ ಮಾಡ್ತಿರಲ್ಲ ಊರ್ನಾಗ ಮದ್ವೆ ಪದ್ವೆ ಆಗ ಯಾವಾಗ್ಲೂ ಅದೊಂದೇ ಹೇಳ್ಬೇಡ ನಾ ಬಾತ್ ಮಾಡ್ತೀನಿ ಬಾತ್ ಮಾಡ್ತೀನಿ ಅಂತ. ಅಯ್ಯೋ ಬಾತ್ ಅಲ್ಲಕವ್ವ ನಾನು ಕೋಳಿನೂ ಮಾಡ್ತಾನ ಅವನು. ಬರೀ ಬಾತ ಕೇಳಿ ಕೋಳಿನೂ ಮಾಡ್ತಾನ ಅವನು. ಕೋಳಿ ಬಾತು ಬಾತು ಕೋಳಿ ಚೆನ್ನಾಗಿ ಹೇಳ್ತಿದ್ದೆ. ಈಗ ನೋಡಪ್ಪ ಏನ ಹೇಳಕ್ ಬಂದೆ, ನಾಳೆ ಮೈಸೂರ್ ಪೇಟೆಗೆ ಹೋಯ್ತೀನಿ. ಯಾತಕಯ್ಯ ಯಾತಕ ಹೇಳು ಪಿಕ್ಚರ್ ನೋಡಕಯ್ಯ ನೀನಿ ಬರೀ ಅದೇಯ ಏನದೇ ಹೇಳು ನಾಳೆ. ನಾಳೆ ಏನಿದ್ದ ಜಯಂತಿ. ಓಹೋ ಜಯಣ್ಣ ಕಮಲಕ್ಕೂ ಬತ್ತಾಳೆ. ಯಾಕೆ ಹೇಳು ಕಮಲಕ್ ಬರೋದು? ಉಬತಿ ಬರ್ಕೊಂಡ್ ಬರಕ ಇಲ್ಲ ಚಿನ್ನ ತಕ್ಕತ್ತಳಂತೆ. ಚಿನ್ಮಯ ನಾಳೆ ಅಕ್ಷಯ ತೃತೀಯ. ಓ ಅಪಾಟಿ ದುಡ್ಡು ಇಟ್ಟಿದ್ದಾಯವ. ಹಂಗಲ್ಲ ಕಣ್ಣ, ಅಲ್ಲಿ ದೊಡ್ಡ ಫಂಕ್ಷನ್ ನ ಮಾಡ್ತಾವ್ರೆ ಬಸು ಜಯಂತಿ. ಚಿನ್ನ ಕೊಟ್ಟಾರವ ಅಲ್ಲೆಲ್ಲ ಏನು ಕೊಡಕಿಲ್ಲ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಮಾತಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡು ವಚನ ಆಡ್ತಾರಂತೆ. ಅವೆಲ್ಲ ಕೇಳಿಸ್ಕೊಂಡು ಆಮೇಲಿಂದ ಚಿನ್ನದ ಅಂಗಡಿಗೆ ಹೋಗೋದು. ಅದು ನೀನೇನೋ ಹೇಳಿದ್ದಂತಲ್ಲ, ಅದೇನು ಬೆಳೆ ಬೆಳೆದೆ ಒಳ್ಳೆ ಆದಾಯ ಬಂದದೆ ಏನಾರು ಕೇಳವ ಏನಾರು ಕೊಡಿಸ್ತೀನಿ ಅಂತ. ಅದಕ್ಕೆ ಜಯಣ್ಣ ನೀನ್ ಗೆಪ್ತಿ ಮಾಡು, ಚಂದ್ರಣ್ಣ ಬರ್ನಿಲ್ಲ ಅಂದ್ರು ಕರ್ಕ ಹೋಗುಮ್ಮ ಚಿನ್ನವ ಕೊಡಿಸ್ಲಿ ಅಂತ ಹೇಳ್ತಿದ್ದೆ. ಅದು ಮಾತ್ರ ಕೊಡ್ಸೋದಿಲ್ಲ ಕಣ್ಬಿ. ಏನವ ಚಿನ್ನದ ರೇಟ ನೋಡಿದ್ರೆ ಕೊಂಡ್ಕೊಳ್ಳಾಗಿದ್ದವ. ಅಲ್ಲಕವ್ವ ಬಸವ ಜಯಂತಿಗೆ ಹೋಯ್ತಿರಿ ಹೋಗಮ್ಮ ಅಂತಿದ್ದಾರಿ, ಆಮೇಲೆ ಚಿನ್ನ ತಕೊಳಮ್ಮ ಅಂತಿದ್ದಾರಿ. ಚಿನ್ನ ಬೇಡ ಬಿಡೋಣ. ಅಲ್ಲಕವ್ವ ಬಸವ ಜಯಂತಿ ಕಾರ್ಯಕ್ರಮ ಬಸಣ್ಣವ್ರು ಹೇಳಿಲ್ವ, ಪ್ರಭುಗಳು ಹೇಳಿಲ್ವ ಹೌದು ಅದು ಹೆಣ್ಣು ಹಣ್ಣು ಮಣ್ಣು ಎಲ್ಲ ಮಾಯ ಅಂತ ಹಂಗ ಹೋಗ್ಬಿಟ್ಟು ಮತ್ ಅದನ್ನೇ ತಗೊಳಕ್ಕೆ ಅಂತ ಹೋಯ್ತಿದ ಎಲ್ಲ ಕಣ್ಣಣ್ಣ. ಅಲ್ಲಮ್ಮ ಪ್ರಭು ಹೇಳಿಲ್ವ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ. ಹೇಮ ಅಂದ್ರೆ ಪಕ್ಕದ ಮನೆ ನೀನು ಏನ್ ಹೇಳ್ತೀಯ ಅಂತ ಟೆಸ್ಟ್ ಮಾಡ್ತಾಳೆ. ನೀನು ದುಡ್ಡನ್ನ ಜೇಬ್ ತುಂಬಾ ತುಂಬಕೋಬಿಟ್ಟು ಏನು ಒಂದ್ ತುಂಡ್ ಚಿನ್ನ ಕೊಡ್ಸಕ್ ಹಾಕಿಲ್ಲ ಅಂತೀಯಲ್ಲ ನೀನು. ಈಗ ಚಿನ್ನವ ದುಡ್ಡು ಜಾಸ್ತಿ ಆಯ್ತು ಏರಿಕೆ ಆಗದೆ ಅಂತ ಯೋಚನೆ ಮಾಡಬಾರ್ದು. ನಾನು ಒಂದು ಬಂಡವಾಳ ಇಲ್ವಾ? ಈಗ ನೋಡು ಹಿಂದಿನ ಕಾಲದಾಗ ಏನಾರು ನಿಂತಾವ ಚಿನ್ನ ಇದ್ರೆ ಈಗ ಅದನ್ನ ನೀನ್ ಮಾರಿದ್ರೆ ಎಷ್ಟು ದುಡ್ಡು ಆಯ್ತದೆ? ಅದಕ್ಕೆ ನನ್ನ ಹತ್ರ ಏನಿಲ್ಲ. ಅದು ಒಂಥರ ಎಫ್ಡಿ ಇದ್ದಂಗೆ. ಎಫ್ಡಿ ಎಫ್ಡಿ ಎಫ್ಡಿ ಎಫ್ಡಿ ಅಂತ ತಮಿಳಲ್ಲಿ ಹೇಳ್ತಾರಲ್ಲ ಅದ ಎಫ್ಡಿ ಅಲ್ಲ ಹೇಳವ. ಫಿಕ್ಸೆಡ್ ಡೆಪಾಸಿಟ್ ಕಣ್ಣ ಅದವ್ವ. ಈಗ ಜಮೀನಾಗೆ ಮರ ಹಾಕಿದ್ರೆ ಎಫ್ಡಿ, ಬ್ಯಾಂಕ್ ನ ಕಾಸು ಮಡಗಿದ್ರೆ ಎಫ್ಡಿ, ಚಿನ್ನಪ್ಪನ ಖರೀದಿ ಮಾಡಿದ್ರೆ ಎಫ್ಡಿ, ಅದಿಟ್ರೆ ಆಮೇಲೆ ಅದೇನೋ ತಕತಾರ ಅಂತಲ್ಲವ ನಂಗೂ ಗೊತ್ತಿಲ್ಲ. ಸೇರು ಸೇರು ಶೇರ್ ತಗೋತಾರಲ್ಲ ಕಂಪ್ನಿ ಶೇರ್ಗಳು ಬ್ಯಾಂಕ್ ಅಲ್ಲೆಲ್ಲ ಶೇರ್ ಕೊಡ್ತಾರೆ. ಇದು ಅದು ದವಸ ಅಳಿಯ ಸೇರು ಹೆಂಗು ದುಡ್ಡು ಬಂದೈತೆ ಅಂದೆ ಅಲ್ವಾ. ನೀನು ಶೇರ್ ತಗೋಬಹುದು. ನನಗೆ ಎಲ್ಲಿಂದ ಬಂದಿದ್ದಾವ ದುಡ್ಡು? ಎಲ್ಲ ಬೆಳೆ ಮಾರಿದ ಏನಣ್ಣ ಮಾಡಿದೆ ನೀನು? ಶುಂಠಿ ಬೆಳೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ಯಾ? ಈಗ ಅದೆಲ್ಲ ಇಲ್ಲ ನಮ್ಮ ಇದ ಅದೇ ಒಂದು ಕಂಪ್ನಿಗೆ ಶೇರ್ ಕಣನೆ ಬೆಂಗಳೂರು ಪ್ಯಾಟರ್ನ್ ಆಗಿ ಅದೇನೋ ಅಮ್ಮ ಕಂಪ್ಯೂಟರ್ ಬೇಕು ಕಂಪ್ಯೂಟರ್ ಅಂತಂದ. ಕಂಪ್ನಿಯವರೇ ಕೊಡ್ತಾರಲ್ಲ ನೀನ್ ಯಾಕೆ ಕೊಡ್ಬೇಕು? ಅಲ್ಲ ಅದು ಕೊಡ್ತಾರಂತೆ. ಇದೇನ ಹೇಳ್ತಾರಲ್ಲಪ್ಪ ದೊಡ್ಡದು ದೊಡ್ಡದು ಅಂದ್ರೆ ಅದೇನು ಅಪ್ಗ್ರೇಡ್ ಆಗಿರೋದು ಅಂತ ಹೇಳ್ತಾರಂತಲ್ಲಪ್ಪ ಅದ ಅದು ನಮ್ಮ ಮನೇಲಿ ಇಟ್ಕೋತೀನಿ ಆಮೇಲೆ ಆಫೀಸ್ಗೆ ಹೋದಾಗ ಅದ್ ಬಳಸ್ತೀನಿ ಅಂತಂದ. ಅದಕ್ಕೆ ಉಸಿ ದುಡ್ಡ ಕೊಟ್ಬಿಟ್ಟು ಅವನಿಗೆ ಅಪಾರ ಏನಿಲ್ಲ ಬಿಡು ಜೋಬಲ್ಲಿ. ಇರೋ ಅಷ್ಟರಲ್ಲೇ ಏನು ತಕೊಂಡ್ರಾಯ್ತು ಬಾ ಮೈಸೂರು ಪೇಟೆಗೆ ನಿಮ್ ಭಾರಯ್ಯ ಜೊತೆಗೆ ಫಂಕ್ಷನ್ ಕರ್ಕೊಂಡೋಯ್ತಿವ, ಫಂಕ್ಷನ್ ಅಲ್ಲಿ ಕುಂತ್ಕೊಂಡ್ ಕೇಳು, ಈ ಕಡೆ ಕಿವಿಲ್ ಕೇಳಿದ್ ಆ ಕಡೆ ಕಿವಿಲ್ ಆದ್ರೂ ಬಿಡು, ಇಲ್ಲ ಮಧ್ಯದಲ್ಲಿ ತಲೆ ಇರ್ತದಲ್ಲ ಅದ್ರಾಗ ಹೋಗಿ ಯೋಚನೆ ಮಾಡಿ ಎಲ್ಲಿಗೆ ಬಿಟ್ಕೋಬೇಕು ಅಲ್ಲಿಗೆ ಬಿಟ್ಕತೀನಿ ಬಿಡು ನೀ ಇಲ್ವಾ. ಬಸವಣ್ಣವ್ರ ಜಯಂತಿ ಚೆಂದಾಗಿ ಮಾಡ್ತಾರೆ ಮೈಸೂರು ಪೇಟೆನಾಗೆ. ನಮ್ಮಲ್ಲೇ ಇರ್ಬೇಕಾಯ್ತ ಕಯ್ಯ, ಯಾಕ ಬಸವ ಜಯಂತಿ, ಶಂಕರ್ ಜಯಂತಿ, ರಾಮಾಚಾರ್ಯ ಜಯಂತಿ ಅದಲ್ಲ ಅಲ್ಲಿ ಮಾಡ್ತಾರಲ್ಲ ಇದ್ಬಿಡಮ್ಮ. ಮೈಸೂರು ಪೇಟೆನಾಗೆ ಶಂಕರಾಚಾರ್ಯದ ಮಂದಿರನು ಐತೆ, ಶಂಕರ್ ಮಠ, ಶಂಕರ್ ಮಠ ಅಲ್ಗೂ ಹೋಗುಮ್ಮ. ಶಾರದಾ ದೇವಿ ನೋಡ್ಕೊಳ್ಳೋದು, ಅದಾದ್ಮೇಲೆ ರಾಮಾನುಜಾಚಾರ್ಯರ ಜಯಂತಿ ಇಲ್ವೇ ಅದು ಐತಲ್ಲ, ಇರ್ತದೆಲ್ಲ ಒಂದ್ ಕಡೆ ಅಲ್ಗೂ ಹೋಗುಮ್ಮ. ಉಳ್ಕೊಳ್ಳೋದು ಎಲ್ಲಾ ಜಯಂತಿಗಳು ಆಚರಣೆ ಮಾಡಿ ಮಾತ್ ಮುರು ಏನೇನ್ ಹೇಳವ್ರೆ ಕೇಳಿಸ್ಕೊಳ್ಳೋದಪ್ಪ. ಒಂದು ಖಾರ ಮಾಡ್ಕೊಂಬಿಡಮ್ ಮೂರ್ ದಿನ ಖಾರ ಕೊಡಕಾಯ್ತದ ಕಾಲಿಲ್ವೇ ಮೈಸೂರು ಪೇಟೆನಾಗ ಓಡಾಡ ಕಾರ್ಯಕಣ್ಣ. ಇನ್ನು ಮುಂಚೆ ಹೇಳ್ದಲ್ಲ ನೀನು ಟೂರ್ ಮಾಡಕ್ಕೆ ಬೇಕು ಕಾರು ಮೈಸೂರ್ನಾಗ ಓಡಾಡಕ್ಕೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೇಡ. ಆಟೋದಲ್ಲೇ ಹೋಗಮ್ಮ, ಬೇಡ ಆಟೋದಲ್ಲಿ ನಡ್ಕೊಂಡು ಹೋದ್ರೆ ಆಯ್ತು ನಡಿಯಕ್ ಆದವ್ವ ಮರ ಐತೆ ನೋಡು ನಡ್ಕೊಂಡು ಕೆಳಗ ಹೋಗೋದು ಬಿಳಿದ ಬಟ್ಟೆ ತಕ ತಲಿಗೆ ಒಂದ್ ಟೋಪಿ ಹಾಕೊಂಡ್ಬಿಡು ಆಯ್ತಾ, ಛತ್ರಿ ಇರ್ತದಲ್ಲ ಅದನ್ನ ಇಡ್ಕೊಂಡು ನಡ್ಕ ಓಡಾಡು. ಅಲ್ಲ ಕಯ್ಯ ಚೆನ್ನಾಗಿ ಹೇಳ್ತಿದ್ದ ನೀನು, ತಲೆಗೆ ಟೋಪಿ ಹಾಕೊಂಡು ಛತ್ರಿಯ ಕೈನಾಗ ಇಡ್ಕೊಂಡು ಹೋಗು ಅಂತ, ಛತ್ರಿ ಹಿಡ್ಕೊಂಡ್ರೆ ಆಗದಿಲ್ವಯ್ಯ. ಛತ್ರಿ ಯಾವ ಬಣ್ಣ, ಛತ್ರಿ ಯಾವ ಬಣ್ಣದಾಗ ಇರ್ತದಣ್ಣ? ಕರಿ ಇಲ್ವಾ? ಶಾಖ ಕರಿ ಏನ್ ಮಾಡ್ತದ ಹೇಳು, ಶಾಖ ಅದಕ್ಕೆ ತಲೆಗೆ ಏನ್ ಮಾಡ್ಬೇಕು ಹೇಳು, ಛತ್ರಿ ಹಾಕಂಗಾರೆ ಬುಟ್ಬಿಟ್ಟ ಹಾಕಮ್ಮ ನಿನ್ನ ಇಷ್ಟ, ಬೇಕಾದ್ರೆ ಹಿಡ್ಕೊ ಬೇಡ ಅಂದ್ರೆ ಬುಡು. ಆಯ್ತು ಬುಡು. ಹಳೆ ಕಾಲದ್ದು ಛತ್ರಿಯ ತಕೊಂಡ್ ಇಟ್ಕೊಂಡಿದ್ದೀನಿ, ಹಿಂದಿನ ಕಾಲದಾಗ ಬತ್ತಿತ್ತು ನೋಡು ಮರದ್ದು ಇದ್ರಲ್ಲಿ ದೊಡ್ಡ ಛತ್ರಿ, ಜನ ಹೋಗದಯ್ಯ ಮೂರ್ ಜನ ಹೋಗ್ಬೋದು ಅಂತದ್ದು ಒಂದ್ ಮಡಿಕೊಂಡು ಛತ್ರಿ ಹಿಡ್ಕೊಂಡ್ ಹೋಗುಮ. ಆಯ್ತು ಬಿಡು ಜಯಣ್ಣ, ಅದಕ್ಕೇನಂತೆ ಮೈಸೂರು ಪೇಟೆನಾಗೆ ಮಾತ್ಮೂರ್ ಜಯಂತಿ ಎಲ್ಲ ನೋಡ್ಕೊಂಡು ತಿಳ್ಕೊಂಡು ಬಂದ್ಬಿಡು. ಯಾಕಪ್ಪ ಭೂತಾಯಿ ಅದ ಹೆಂಗ ಸಹಿಸ್ಕೊಂಡಿದ್ದಾಳು ಈ ಉರು ಬಿಸಿಲ ಅಲ್ವಾ ಮಾತು ಹೇಳಿದೆ ನೀನು ಜಯಣ್ಣ, ನಿಜಕ್ಕವ ಅದೇನದು ಆ ಬಿಸಿಲಯ್ಯ, ಅದು ಏನು 12 ಗಂಟೆ ಆಯ್ತಂಗ ಮೊಕವ ದಾರದಿಂದ ವಾರ್ಗ ಹಾಕಾಕೆ ಆಯ್ತಲ್ಲ ಜಯಣ್ಣ, ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟದೆ ಏನ ಯಾಕ ಜಯಣ್ಣ ಇದೆಲ್ಲ ಹಿಂಗ ಆಯ್ತಿದ್ದು, ಏನಾರ ಮನ್ಸ ಕೆಡಕ್ ಮಾಡ್ತಿದ್ದಾನಯ್ಯ. ಈಗ ಪ್ರತಿ ವರ್ಷ ಭೂಮಿ ದಿವಸ ಅಂತ ಆಚರಣೆ ಮಾಡ್ತೀವಿ, ಭೂಮಿಗೂ ಬರ್ತ್ಡೇ ಮಾಡ್ತೀವಿ, ಅದಕ್ಕ ನಾವು ಕೊಡೋ ಗಿಫ್ಟ್ ಇದೆ ಪ್ರತಿ ವರ್ಷ ಟೆಂಪರೇಚರ್ ಜಾಸ್ತಿ ಮಾಡೋದು ಗಿಫ್ಟ್ ಅಯ್ಯ, ಅದು ಗಿಫ್ಟ್ ಬುಡಪ್ಪ. ಏನ ಮಾಡ್ತೀಯಗಳು ಕಾಡ ಕಡಿಯುದು ಇಲ್ವಾ, ಆಮೇಲೆ ಭೂಮಿಗೆ ಕನ್ನ ಕೊರೆದ್ಬಿಟ್ಟು ನೀರ ಮ್ಯಾಕ್ ಎತ್ಕೊಳ್ಳೋದು ಬೋರಲ್ಲು, ಆಮೇಲೆ ಒಂದ್ ಸಣ್ಣ ಗಿಡ ಮರನು ಕೂಡ ಬೆಳೆಯಂಗಿಲ್ಲ, ಬೆಳೆದಿರೋ ಮರ ಕರ್ತರಿಸ್ತಾ ಇದೀವಲ್ಲ ಜಯಣ್ಣ. ಅದೇ ಮತ್ತೆ ಬಹಳ ಪ್ರಮುಖವಾಗಿ ನಾವು ಭೂಮಿಗೆ ಬ್ಯಾಡ್ದಲ್ಲೇ ಇರೋ ಅನಿಲಗಳನ್ನೆಲ್ಲ ಬಿಡ್ತಾ ಇದೀವಿ ಅಂದ್ರ ಈ ಕಾರ್ಬನ್ ಡೈಆಕ್ಸೈಡ್ ಅಂತಾರ ನೋಡು, ಅದ ಮರ ಈರ್ಕತ್ತದೆ. ಮರವೇ ಇಲ್ಲ ಅಂದ್ರೆ ಏನಾಯ್ತದೆ ಹೇಳು, ಅದು ಮ್ಯಾಲ್ ಕುಂಟೋಗಿ ಅದೇನೋ ಓಜೋನ್ ಅಂತ ಇರ್ತದಂತಲ್ಲೋನ್ ಲೇಯರ್ ಕಣ್ಣ ಓದಿದೀವಲ್ಲ ನಾವು. ಭೂಮಿ ಸುತ್ತ ಒಂದ್ ಪದರ ಇತ್ತಂತೆ ಮುಂಚೆ, ಸೂರ್ಯ ಎಂಥ ಕಿರಣ ಬಂದ್ರುವೆ ಅದು ತಡ್ಕಬಿಟ್ಟು ಕೆಳಕ್ಕೆ ಬಿಡ್ತಿರ್ನಿಲ್ವಂತೆ. ನೀನ್ ಹೇಳಲಿಲ್ವಾ ಹೊರಕ್ ಮುಖ ಹಾಕ್ರು ಸುಡ್ತದೆ ಅಂತ, ಹಿಂದಿನ ಕಾಲದಾಗ ಆಯ್ತಿತ್ತ ಬಿಡಪ್ಪ. ಇಲ್ಲ ಬಿಡು, ಯಾರು ಪ್ಯಾನ್ ಇಟ್ಕೊಂಡು ಮನಿ ಕಂಡಿದ್ದಾರಣ ಬಿಡಪ್ಪ ಇಲ್ವಾ. ಅದಕ್ಕೆ ಹೇಳ್ತಾ ಇದ್ರು ಮುಂಚೆ ಬೆಂಗಳೂರು ಏರ್ ಕಂಡೀಷನ್ ನಗರ ಆಗಿತ್ತಂತೆ ಮುಂಚೆ, ಏನವ ಮೈಸೂರು ಹಂಗೆ ಇತ್ತು ಏರ್ ಕಂಡೀಷನ್ ನಗರ, ಈಗ್ಲೂ ಏರ್ ಕಂಡೀಷನ್ ನಗರಾನೆ ಎಸಿ ಊರು. ಯಾಕೆ ಹೇಳು, ಎಲ್ಲರ ಮನೆಯಾಗೂ ಎಸಿ ಇರ್ತಾವ, ಆಗ ಸ್ವಾಭಾವಿಕವಾಗಿ ಎಸಿ ಇತ್ತು. 26-27 ಮೇಲೆ ಹೋಯ್ತಿರ್ನಿಲ್ಲ ಕಣವ, ಉಷ್ಣ ಗುಲ್ಬರ್ದಾಗ ಕಲ್ಬುರ್ಗಿ 44 ಡಿಗ್ರಿ ಅಂತಲ್ಲಪ್ಪ 45 ಅಂತ ಕಣ, ಇನ್ನು ಜಾಸ್ತಿ ಆಯ್ತದಂತ. 5 ಆಗ್ಬಿಟ್ರೆ ಏನ್ ಅರ್ಧ ಸುಟ್ಟಂಗ ಮನ್ಸ ತಡಿಯಕ್ ಆಯ್ತದ ಹೋಗಪ್ಪ. ಭೂಮಿ ಹೆಂಗೆ ಮನಸ್ಸನಿಗೆ ಪಾಠ ಕಲಿಸ್ತದೆ ಇಂಥ ಟೈಮ್ನಾಗೆ ತಿಳ್ಕೋಬೇಕು. ಅದಕ್ಕೆ ಕಪ್ಪ ಭೂಮಿಯ ಕಾಪಾಡ್ಕೋಬೇಕು. ಇರೋದು ಒಂದೇ ಭೂಮಿ ಅಲ್ವಪ್ಪ, ಏನತ್ತಾರು ಭೂಮಿ ಇದ್ದದ, ಆ ಭೂಮಿನ ಉಳಿಸ್ಕೋಬೇಕಾದ್ರೆ ನೀ ಹೇಳ್ದಲ್ಲ ಈ ಥರ ಎಲ್ಲ ನಮ್ಮೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ದಲ್ಲ, ಅದೆಲ್ಲ ನಿಲ್ಲಿಸ್ಬೇಕು ಅಜ್ಜಣ್ಣ. ಈಗ ಅದೇ ಭೂಮಿ ದಿನ ಆಯ್ತಂತಲ್ಲಣ್ಣ ಪೂಜೆ ಮಾಡೋದ ಭೂಮಿ ಅಲ್ಲಲ್ಲ, ಅವತ್ತು ರಾತ್ರಿ ಎಲ್ಲ 9 ಗಂಟೆಯಿಂದ 1/2 ಗಂಟೆ ಎಲ್ಲರ ಮನೆಯಲ್ಲೂ ದೀಪ ಆರಿಸಿ ಅಂತ ಹೇಳ್ತಾರೆ. ಎಲೆಕ್ಟ್ರಿಸಿಟಿ ಉಳಿಸ್ಬೇಕು ಅಂತ. ಆ ದೀಪ ದೇವ್ರ ಮುಂದೆ ಕಸರಿ ಎಣ್ಣೆ ದೀಪ ಅಲ್ಲ, ಅದಲ್ಲ ಅದಲ್ವಾ ಬುಡವ, ಎಲೆಕ್ಟ್ರಿಸಿಟಿ ದೀಪ ಐತಲ್ಲ ನೋಡು ಜಯಣ್ಣ. ಈಗ ಭೂಮಿ ಪೂಜೆ ಅಂತ ನಮ್ ಹೇಳದ್ವಲ್ಲಪ್ಪ, ಭೂಮಿ ತಾಯಿ ಪೂಜೆಯ ನಾವು ರೈತರು ದಿನ ಮಾಡ್ತೀನಿ. ಈಗ ನಮ್ಮವ್ವ ನಮ್ಮಜ್ಜಿ ಎಲ್ಲ ನೋಡ್ತಿದ್ವಲ್ಲ, ಅವ್ರು ಎತ್ತಕ್ಷಣ ಯಾವ್ದ ಪೂಜೆ ಮಾಡ್ತಿದ್ದು, ಭೂಮಿಯ ಪೂಜೆ, ಕಸ ಗುಡ್ಸೋರು, ಆಮೇಲೆ ಆ ಭೂಮಿಯ ತಾಯಿಗೆ ಸಣ್ಣ ಮಾಡ್ಬಿಟ್ಟು ಆ ಧೂಳ ತಕ್ಕಂದು ಆ ಮೊಣಕೈಗೂ ಮಕ್ಕಕ್ಕೆ ಉಜ್ಕತ್ತಿದ್ರು. ಅಂದ್ರೆ ನಮ್ ಜೀವ ಕೊಟ್ಟಿರೋ ತಾಯಿ, ತಾಯಿನ ಪೂಜಿಸ್ಬೇಕು ಅಂತ. ನೋಡಪ್ಪ ಈಗ ಯಾವ್ದೇ ಹಬ್ಬ ಹರಿದಿನ ಮಾಡಿದ್ರು ಗಂಗೆ ಪೂಜೆ ಮಾಡ್ತೀವಿ ಅಲ್ವಪ್ಪ, ಭೂಮಿ ಪೂಜೆ ಮಾಡ್ತೀವಿ, ಭೂಮಿ ಹಬ್ಬ ಅಂತಲೇ ಅದಕ್ಕಯ್ಯ ಆಯ್ತಾ. ಹಂಗೆ ಭೂಮಿನ ನಮ್ಮ ದೇವರು ಅಂತ ಅನ್ಕೊಂಡ ಮೇಲೆ ಕಾಪಾಡೋದು ಯಾರ ಜವಾಬ್ದಾರಿನಪ್ಪ, ನಮ್ಮ ಜವಾಬ್ದಾರಿ ಜಯಣ್ಣ. ಇಲ್ವಾ ಅವ ಈಗೇನು ಮಾರುಕಟ್ಟೆ ತಕ ಬಂದಿದ್ದ ಕೋಸು ನೀನೆ ಬೆಳೆದಿದ್ದ? ನಾನೇ ಬೆಳೆದಿದ್ದು ಕಣ್ಣ. ಈಗ ಏನಿದ್ರು ಕಿಚನ್ ಗಾರ್ಡನ್ ಅಲ್ಲಿ ಫ್ಲವರ್ ಕೋಸು ನಡಿ, ಮತ್ತೆ ಫ್ಲವರ್ ಕೋಸು ಕಿವಿಗೊಂದು ಮಡಿಕೊ, ಸಣ್ಣದಾಗಿರೋ ಕೋಸ್ನ ಕಿವಿಗ್ ಮಡಗು, ಹಸಿ ದೊಡ್ಡದಾಗಿರೋದ್ ಕೊಡು, ಹೆಚ್ಚಿಬಿಟ್ಟು ಗೋಬಿ ಗೋಬಿ ಅಲ್ಲ ಕಣ್ಣ, ಈ ಈರುಳ್ಳಿ ಹೆಚ್ತಾರಲ್ಲ ಕಣ್ಣಾಗ ನೀರ್ ಬರಬಾರ್ದು ಅಂತ ಸಿಪ್ಪೆಯ ತಲೆ ಮೇಲೆ ಮಡಿಕೊಂಡು ಹೆಚ್ತಾ ಇರ್ತಾರೆ ನೀರಂಗ್ ಅದಕ್ಕೆ ಕಣ್ಣೀರ್. ಹಂಗೆ ನಿಂಗೆ ಗೋಬಿ ಮಂಚೂರಿ ಮಾಡ್ತೀಯಲ್ಲ ತಲೆ ಮೇಲೆ ಮಡಿಕೊಳಕಂತೂ ಆಗಕ್ಕಿಲ್ಲ, ಹೂವಲ್ವಾ ಕಿವಿಗ್ ಸಿಗಿಸ್ಕೊಂಡು ಮಾಡುವ ಮೂಡಿಸ್ತಾ ಇದೆ, ಹೂವ ಮೂಡಿಸ್ತಾ ಇದೆ ಅಲ್ಲಕ್ಕಯ್ಯ. ಈರುಳ್ಳಿ ಕೆಚ್ಚಿದ್ರೆ ಕಣ್ಣೀರ್ ಬರ್ತದೆ, ಕೋಸ್ ಕಚ್ಚಿದ್ರೆ ಏನ್ ಬಂದದು ನಡಿ ನೀನು ಅಲ್ಲ, ನಾಯಿಗೆ ಜ್ವರ ಬರ ಮಾತಾಡ್ಬೇಡ ಕಣ, ಇಲ್ಲ ನಾಯಿಗೆ ಯಾಕೆ ಬರುದಿಲ್ಲ ನಾಯಿಗೆ ಅಲ್ಲಕ್ಕಯ್ಯ, ಕೊತ್ತಿಗೆ ಕೊತ್ತಿಗೆ ಜ್ವರ ಬರ ಮಾತಾಡ್ಬೇಡ ನಡಿ ಆ ಕಡೆ. ಹಂಗಲ್ಲ ಬೆಂಕಿಗೆ ಜ್ವರ ಬರ ಮಾತಾಡ್ಬೇಡ ಅಂತ ಹೇಳುದು, ಬೆಂಕಿಗೆ ಜ್ವರ ಬರ್ತದೆ ನಾಯಿ ಕೊತ್ತಿ ಸಾಕಿರೋ ಪ್ರಾಣಿ ಎಲ್ಲ ಹೇಳ್ತಾನೆ, ನಡಿ ನಡಿ ಅಡಿಗೆ ಮನೆ ತಾವ್ ಕರ್ಕೋಬೋದು. ಏನಪ್ಪ ಗೋಬಿ ಮಂಚೂರಿ ಮಾಡಕ್ಕೆ ಎಷ್ಟ ಹತ್ರ ನೋಡು, ಮಂಚೂರಿ ತಿನ್ನಕ ಓಲಿ ತಿನ್ಕೊಳ್ಳಿ, ಎರಡು ಜಾಸ್ತಿನೇ ಕೊಟ್ಬಿಡವ ನಡೆಯವ ಮಾಡ್ಕೊಟನು ಅದೇನಾರ ಆಗ್ಲಿ. ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ April 20 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ, ಬಾಳೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್ ಹಾಗೂ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಬಿ ಪಂಪನಗೌಡ. ಸೋಟ್ ಸಕ್ಕರ್ ಅಂದರೆ ಈ ಕತ್ತಿ ಆಕಾರದ ಕಂದಿಗಳನ್ನ ಆಯ್ಕೆ ಮಾಡ್ಕೊಳ್ರಿ, ರೋಗರಹಿತ ಕಂದಿಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಇನ್ನೊಂದು ಬದಲಾವಣೆ ಏನು ಅಂತಂದರೆ ಯಾರೂ ಮಾಡಲ್ಲ ಇವತ್ತಿನ ಮಟ್ಟಿಗೆ ತೋಟಗಳನ್ನ ನೋಡಿದಾಗ, ಕಂದುಗಳಲ್ಲಿ ತೋಟಗಳನ್ನ ನಾಟಿ ಮಾಡಿ ನೋಡಿದಾಗ ಒಂದು ಗಿಡಗಳಲ್ಲಿ ಸಣ್ಣದು ದೊಡ್ಡದು ವ್ಯತ್ಯಾಸ ಭಾಳ ಕಂಡು ಬರ್ತದೆ. ಭಾಳಷ್ಟು ಸಮಸ್ಯೆಗಳು ರೈತರು ಹೇಳ್ತಾರೆ, ಸರ್ ಯಾಕೆ ಒಂದೇ ದಿವಸ ನಾಟಿ ಮಾಡಿದ್ದೀನಿ, ಗೊಬ್ಬರ ಒಂದೇ ದಿವಸ ಹಾಕ್ತೀನಿ, ಎಲ್ಲನೂ ಸರಿ ಸಮಾನವಾಗಿ ಮಾಡಿದ್ರು ಕೂಡ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ. ಅಂದರೆ ಬೆಳೆಗಳಲ್ಲಿ ಇಳುವರಿ ವ್ಯತ್ಯಾಸ ಪ್ರಮಾಣ ಏರುಪೇರು ಜಾಸ್ತಿ ಇದೆ, ಎತ್ತರ ಕಡಿಮೆ ಇದೆ ಅಥವಾ ಹೆಚ್ಚು, ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಬದಲಾವಣೆಗಳು ಮಾಡ್ಕೊಳ್ಳಿ. ಏನಂತಂದರೆ ಕಂದುಗಳನ್ನು ತಂದ ಮೇಲೆ ಒಂದು 2 ದಿವಸ ಇಟ್ಟುಬಿಟ್ಟು ಕಂದುಗಳನ್ನ ಕ್ಲೀನಾಗಿ ಸವರ್ರಿ. 21ರಂದು ಮಂಗಳವಾರ ಕೃಷಿ ಉದ್ಯಮಶೀಲತೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ದೀಪಕ್ ಹಾಗೂ ಮೈಸೂರು ತಾಲೂಕು ಜಯಪುರ ಹೋಬಳಿ ದೂರಾ ಗ್ರಾಮದ ಎಸ್ ಅಶ್ವಿನಿ. ಅದು ಸರ್ ಎಲ್ಲ ಅಂದ್ರೆ ಚಿತ್ರದುರ್ಗ ಹೊಸದುರ್ಗ ಅಂತ ಎಲ್ಲ ಹೋಗ್ತಾ ಇದ್ರು ಸರ್, ಹಂಗಾಗಿ ನಾವೇ ಮಾಡೋಣ ಯಾಕೆ ಮೈಸೂರಲ್ಲಿ ಜಾಸ್ತಿ ಇಲ್ವಲ್ಲ ಅನ್ಬಿಟ್ಟು ಶುರು ಮಾಡಿದ್ವಿ ಸರ್. ಇಲ್ಲಿ ಏನ್ ಸಿಗಲ್ಲ ಅದನ್ನ ಮಾಡುವ ಅಂತ ಮಾಡಿದ್ವಿ ಸರ್. ರಾಗಿ ರೊಟ್ಟಿ ಮಾಡಿದ್ರೆ ಮನೇಲೆ ತಿಂತೀವಿ ಅಂತಾರೆ. ಸುತ್ತೂರಲ್ಲಿ ಚೆನ್ನಾಗಿ ಹೋಯ್ತು ಸರ್ ಜೋಳದ ರೊಟ್ಟಿ. ಹೌದಾ? ಓಹೋ, ಚೆನ್ನಾಗಿ ಬಿಸ್ನೆಸ್ ಮಾಡಿದೆ ಅಂದ್ರಿ. ಎಷ್ಟು ಬಿಸ್ನೆಸ್ ಮಾಡಿದ್ರಿ? ಒಂದ್ 50-60 ಸಾವಿರ ಮಾಡಿದ್ವಿ ಸರ್. ಎಷ್ಟು ದಿವಸದಲ್ಲಿ? 5 ದಿನದಲ್ಲಿ. ಹೌದಾ? ಸ್ಮಾಲ್ ಸ್ಕೇಲ್ ಅಲ್ಲಿ ಹಾಕಿದ್ವಿ ಸರ್, ಗೊತ್ತಾಗ್ಲಿಲ್ಲ ನಮ್ಗೆ. ಇವಾಗ ನೆಕ್ಸ್ಟ್ ಇಯರ್ಗೆ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ ಸರ್. ಏಪ್ರಿಲ್ 22 ಬುಧವಾರ ವಿಶ್ವ ಭೂಮಿ ದಿನದ ಸಂದರ್ಭದಲ್ಲಿ ವಿಶೇಷ ಕಿರುನಾಟಕ ಮಣ್ಣು ಬದುಕಿನ ಮೂಲ ಪ್ರಕೃತಿಯ ಒಡಲು. ಮನುಷ್ಯರು ನನ್ನನ್ನು ತಾಯಿ ಅಂತ ನೋಡ್ತಿದ್ದ ಕಾಲ ಅದು. ಆದರೆ ನಿಧಾನವಾಗಿ ಎಲ್ಲ ಬದಲಾಯಿತು. ಅವ್ರು ನನ್ನ ಮೇಲೆ ನೋವು ಮಾಡೋದನ್ನು ಪ್ರಾರಂಭಿಸಿದ್ರು. ಅವ್ರ ಬೆಳೆ ಹೆಚ್ಚು ಬರಬೇಕು, ಚೆನ್ನಾಗಿ ಬರಬೇಕು ಅಂತ ನನ್ನ ಮೇಲೆ ರಾಸಾಯನಿಕಗಳ ಮಳೆ ಸುರಿಸ್ತಾ ಇದ್ದಾರೆ. ಪ್ರತಿ ಬಾರಿಯ ಸಿಂಪಡಣೆಯು ನನ್ನ ಉಸಿರನ್ನು ಕಡಿಮೆ ಮಾಡ್ತಾ ಇದೆ. ನನ್ನೊಳಗಿನ ಕೀಟಗಳು ಪೋಷಕಾಂಶಗಳೆಲ್ಲ ಸಾಯ್ತಾ ಇದ್ದಾವೆ. ನನ್ನ ನದಿಗಳಲ್ಲಿ ಹೊಳೆಗಳಲ್ಲಿ ನೆಲದೊಳಗೆ ಕಾರ್ಖಾನೆಗಳು ತಮ್ಮ ವಿಷಗಳನ್ನು ಸುರಿಸಿದಾಗ ಅದನ್ನು ತಡೆಯಲು ನನಗೆ ಶಕ್ತಿ ಇಲ್ಲ. ಏಪ್ರಿಲ್ 23 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿ ದಾಳಿಂಬೆ ಬೇಸಾಯ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಜಿ ಮಂಜುನಾಥ್. ಇವತ್ತಿನ ವಿಷಯ ಮೈಸೂರಿನಲ್ಲಿ ದಾಳಿಂಬೆ ಬೆಳಿಬಹುದಾ ಅಂತ. ನಮಗೆ ಗೊತ್ತಿದ್ದಂಗೆ 250 ಎಕರೆಗೂ ಜಾಸ್ತಿ ದಾಳಿಂಬೆ ಪ್ರದೇಶ ಮೈಸೂರಿನಲ್ಲಿದೆ. ಮೊದಲು ಇದು ಉತ್ತರ ಕರ್ನಾಟಕದ ಬೆಳೆ ಅಥವಾ ಎಲ್ಲಿ ಜಾಸ್ತಿ ಬಿಸಿಲಿತ್ತು ಅಲ್ಲಿ ಬೆಳೆ ಬೆಳಿಬೋದು ಅನ್ನೋ ಒಂದು ಅಭಿಪ್ರಾಯ ರೈತರಿಗಿತ್ತು. ಆದರೆ ದಾಳಿಂಬೆಲಿ ಬರ್ತಾ ಇರೋ ಆದಾಯ ನೋಡಿದ್ರೆ ಎಲ್ಲರಿಗೂ ದಾಳಿಂಬೆ ಬೆಳಿಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಅದು ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಮೈಸೂರಿನ ಬೇರೆ ತಾಲೂಕುಗಳಲ್ಲಿ ನಾವು ದಾಳಿಂಬೆನ ಬೆಳಿಬೋದು. 24ರಂದು ಶುಕ್ರವಾರ ಫ್ಲೋರ್ ಮಿಲ್ಲಿಂಗ್ ಮತ್ತು ಬೇಕಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಾವು ಬೇಕರಿ ಉದ್ಯಮ ಅಂತ ಹೇಳಿದ ತಕ್ಷಣ ಅದರಲ್ಲಿ 3 ಕ್ಯಾಟಗರಿ ಪ್ರಾಡಕ್ಟ್ಗಳು ಮೇಯ್ನ್ ಆಗಿ ಬರ್ತದೆ, ಬ್ರೆಡ್ಡು, ಬಿಸ್ಕೆಟ್ಟು, ಕೇಕ್. ಅದ್ರ ಜೊತೆಗೆ ಒಂದು ರಸ್ಕ್, ಅದು ಬ್ರೆಡ್ಡಿಂದಲೇ ಮುಂದಿನ ಪ್ರೋಸೆಸ್ ಆಗಿ ಬರುವಂಥದ್ದು. ಅದು ಅಲ್ಲದೆ ಇನ್ನೊಂದು ಫ್ಯಾನ್ಸಿ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಲಂಕಾರಿಕ ಬೇಕರಿ ಪದಾರ್ಥಗಳು. ಅದಕ್ಕೇನೆಂದರೆ ಅದು ಬರೀ ಹಾಗೆ ತಿನ್ನಲಿಕ್ಕಾಗೋದಿಲ್ಲ, ಅದಕ್ಕೆ ನೀವು ಸ್ವಲ್ಪ ಅಲಂಕಾರ ಮಾಡಬೇಕು. ಈಗ ಪಿಜ್ಜಾ ಬೇಸ್ ಅದು ಬೇಕರಿಯಿಂದ ಬರುವಂಥದ್ದು, ಅದಕ್ಕೆ ನೀವು ಟಾಪಿಂಗ್ ಅದರ ಮೇಲ್ಗಡೆ ಏನಾದರೂ ಒಂದು ಹಾಕಿ ತಿನ್ನುವಂಥದ್ದು. ಇಲ್ಲ ನೀವು ಸೆಲೆಬ್ರೇಷನ್ ಕೇಕ್, ನೀವು ಬರ್ತ್ಡೇ ಆಗಲಿ ಯಾವುದೇ ಒಂದು ಸೆಲೆಬ್ರೇಟ್ ಮಾಡಬೇಕು, ಒಂದು ಕೇಕ್ ಕಟ್ ಮಾಡ್ತೀವಿ, ಅದು ಬರೀ ಕೇಕ್ ಅಲ್ಲ, ಅದಕ್ಕೆ ಒಂದು ಅಲಂಕಾರಿಕವಾಗಿರಬೇಕು. ಸೊ ಅದನ್ನು ನಾವು 2 ಕ್ಯಾಟಗರಿ ಅಂತ ಮಾಡ್ತೀವಿ. ಏಪ್ರಿಲ್ 25 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ಅಂತನಹಳ್ಳಿಯ ಕೃಷಿಕರಾದ ಎಎಸ್ ಪ್ರಭುಸ್ವಾಮಿ ಹಾಗೂ ಕೆ ದೇವರಾಜ್. ನಾವು ಅದು ತೋಟನ ಹಿಂಗಾರು ಮುಂಗಾರು ಅಂತ, ಹಿಂಗಾರಲ್ಲೊಂದು 2 ಸಾರಿ ನಾವು ಉಳುಮೆ ಮಾಡೇ ಮಾಡ್ತೀವಿ, ಮುಂಗಾರು 2 ಸಾರಿ ಉಳುಮೆ ಮಾಡ್ತೀವಿ. ಅಂದರೆ ಒಂದು ಸಾರಿ ಉಳುಮೆ ಮಾಡೋದು, ಆದ ನಂತರ ಅದಕ್ಕೆ ಸ್ವಲ್ಪ ಏನಾದರೂ ನಾವು ಕಾಳು ದ್ವಿದಳ ಧಾನ್ಯದ ಕಾಳು ದನಗಳಿಗೆ ಸುರಿಮೇವಿಗೆ ಹಾಕೋತೀವಿ. ಅದು ಕಟಾವು ಆದಮೇಲೆ ಯಾವ್ದಾದ್ರು ಪುನಃ ಬೇರೆ ಯಾವ್ದಾದ್ರು ಒಂದು ಕಾಳಿಂದು ಬದಲಾವಣೆ ಮಾಡಾಕ್ತೀವಿ. ಅಲಸಂದೆ ಹಾಕಿದರೆ ತೊಗರಿ, ತೊಗರಿ ಹಾಕಿದ್ರೆ ಬದಲಿ ಅಲಸಂದೆ ಅವರೆ, ಈ ಥರದ್ದು ಹಾಕತೀವಿ. ಮಾಮೂಲಿ ದನಗಳಿಗೆ ಮೇವು ಹಾಕೊಂಡೆ ಹಾಕತೀವಿ. ಏಪ್ರಿಲ್ 26 ಭಾನುವಾರ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ. ಬೆಳಿಗ್ಗೆ ಇಡ್ಕೊಂಡಿದ್ದ ಮೊಬೈಲ್ ಅದು ನೋಡಪ್ಪ, ರಾತ್ರಿ 10 ಗಂಟೆಯಿಂದ 6 ಗಂಟೆವರೆಗೆ ಓಪನ್ ಆಗೋದಿಲ್ಲ. ಅದು ಓಪನ್ ಆಗಲ್ವಂತೆ, ಹೇಳ್ದ ಬರೀ ಬೆಳಗ್ಗೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾಡ್ಕೋಬೇಕು. ನಿದ್ದೆ ಮತ್ತಲ್ಲಿ ಏನೇನೋ ಟೇಪ್ ಮಾಡ್ಬಿಟ್ಟಾರು ಅಂತ ತೆಗೆದ್ಬಿಟ್ಟು, 5 ಜನ ಹಾಕ್ಬಿಟ್ಟು, ಅದು ಎಲ್ಲಿದ್ದಾರಪ್ಪ ಈ ಸಣ್ಣ ಮೇಲೆ 5 ಜನ ಹಿಂಗ್ ಅಡಿಕೊಂಡಿದ್ದಾರು ಅಂತ ಅನ್ಬಿಟ್ಟು ಅನ್ಕೊಂಡ್ಬಿಡ್ತಾರೆ. ಅಣ್ಣ, ಈಗ ಇವೆಲ್ಲ ನಡೀತಾ ಇರೋದು ದ್ಯಾಸದ ಅಭಿವೃದ್ಧಿ ದೃಷ್ಟಿಯಿಂದ. ದ್ಯಾಸಕ್ಕೆ ಅಭಿವೃದ್ಧಿಯ ತರಬೇಕು ಅಂತೇಳಿ ಭೋಜನ ಕಷ್ಟಪಟ್ಟವ್ರೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನ ಗೇರು ಸಂಶೋಧನಾ ಸಂಸ್ಥೆ 17 ವರ್ಷಗಳ ಸಂಶೋಧನೆಯ ನಂತರ ಒಂದು ಒಳ್ಳೆಯ ಉತ್ತಮ ತಿರುಳುಗಳನ್ನುಳ್ಳ ರಫ್ತು ಗುಣಮಟ್ಟವುಳ್ಳಂತಹ ನೇತ್ರ ಸಮೃದ್ಧಿ ಎನ್ನುವಂತಹ ಗೇರು ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಗೇರು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಹಾಗೂ ಉತ್ತಮ ಗುಣಮಟ್ಟದ ತಿರುಳು ನೀಡುವ ನೇತ್ರ ಸಮೃದ್ಧಿ ಎಂಬ ಈ ಹೊಸ ತಳಿಯನ್ನು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ರೈತರಿಗೆ ಹೆಚ್ಚು ಲಾಭದಾಯಕವಾಗುವಂತಹ ಸಾಧ್ಯತೆ ಇರುವ ಈ ತಳಿಯನ್ನು ಅಭಿವೃದ್ಧಿಪಡಿಸಲು ಸುಮಾರು 17 ವರ್ಷಗಳ ನಿರಂತರ ಸಂಶೋಧನೆಯನ್ನ ಇವರು ಮಾಡಿದ್ದಾರೆ. ಮಧ್ಯಮ ಗಾತ್ರದ ಒಂದೇ ತರಹದ ಬೀಜಗಳು ಹಾಗೂ ಗೊಂಚಲುಗಳಲ್ಲಿ ಕಾಯಿ ಬಿಡುವ ಗುಣ ಈ ತಳಿಯ ವಿಶೇಷತೆ. ಇದರ ತಿರುಳಿನ ಪ್ರಮಾಣ ಶೇಕಡ 30.10 ಇರುತ್ತೆ. ಗೇರನ್ನು ಸಂಸ್ಕರಣೆ ಮಾಡುವಂತಹ ಕೈಗಾರಿಕೆಗಳಿಗೆ ಇದು ಬಹಳ ಸೂಕ್ತ. ಇದರ ಬೀಜಗಳು ರಫ್ತು ಗುಣಮಟ್ಟದ WO 210 ಶ್ರೇಣಿಗೆ ಸೇರಿದ್ದು ಆಕರ್ಷಕ ಕೆಂಪು ಬಣ್ಣದ ಹಣ್ಣುಗಳನ್ನು ನೀಡುತ್ತೆ. ಈ ತಳಿಯು ಸ್ಥಿರ ಹಾಗೂ ಹೆಚ್ಚಿನ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಯೋಗಗಳಲ್ಲಿ 7 ಕೊಯ್ಲುಗಳ ಬಳಿಕ ಪ್ರತಿ ಮರಕ್ಕೆ ಸರಾಸರಿ 7.14 kg ಇಳುವರಿ ಬಂದಿದೆ. 10 ವರ್ಷಗಳ ಮರವು ವರ್ಷಕ್ಕೆ ಸುಮಾರು 12-14 kg ಇಳುವರಿ ನೀಡಲಿದೆ. ಹೆಕ್ಟೇರಿಗೆ ಸುಮಾರು 2.26 ಟನ್ ಉತ್ಪಾದನೆ ಸಾಧ್ಯ ಅಂತಾರೆ ವಿಜ್ಞಾನಿಗಳು. ಈ ತಳಿಯನ್ನು 8x8 ಅಂತರದಲ್ಲಿ ನಾಟಿ ಮಾಡಿದರೆ ಹೆಕ್ಟೇರಿಗೆ 156 ಗಿಡಗಳು ಬೇಕಾಗುತ್ತೆ. 3 ವರ್ಷ ಮೇಲ್ಪಟ್ಟ ಮರಕ್ಕೆ ವರ್ಷಕ್ಕೆ 500 ಗ್ರಾಂ ಸಾರಜನಕ, 250 ಗ್ರಾಂ ರಂಜಕ ಮತ್ತು 250 ಗ್ರಾಂ ಪೊಟ್ಯಾಷ್ ಗೊಬ್ಬರ ನೀಡಬೇಕು. ಈ ತಳಿಯು ಋತುವಿನ ಆರಂಭದಲ್ಲೇ ಚಿಗುರು ಬಿಡೋದ್ರಿಂದ ಚಹಾ ಸೊಳ್ಳೆ ಕೀಟಬಾಧೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆದರೆ ಕೀಟಬಾಧೆಯಾದ ಬಳಿಕವೂ ಮತ್ತೆ ಹೊಸ ಚಿಗುರು ಹಾಗೂ ಹೂಗೊಂಚಲುಗಳನ್ನು ಬಿಡುವ ಸಾಮರ್ಥ್ಯ ಇದಕ್ಕಿದೆ. ನಾಟಿ ಮಾಡಿದ 2ನೇ ವರ್ಷದಲ್ಲೇ ಹೂ ಬಿಡಲು ಆರಂಭಿಸುವ ಈ ತಳಿ ಬೇಗನೆ ಇಳುವರಿ ನೀಡುತ್ತೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಹೂ ಬಿಟ್ಟು ಜನವರಿಯಿಂದ ಏಪ್ರಿಲ್ನಲ್ಲಿ ಕಾಯಿ ಕಟ್ಟುತ್ತೆ. 1 ಚದರ ಮೀಟರ್ ವ್ಯಾಪ್ತಿಯಲ್ಲಿ 15-20 ಹೂ ಬಿಡುವ ಕೊಂಬೆಗಳಿರುತ್ತವೆ. ಈ ತಳಿಯು BTH 30x4 ತಳಿಯ ಹಾಫ್ ಅಂಡ್ ಸಿಬ್ ಆಯ್ಕೆಯಾಗಿದೆ. 2008 ಆರಂಭವಾದ ಈ ಸಂಶೋಧನೆ 2026 ಫಲ ಕೊಟ್ಟಿದೆ. ಈ ತಳಿ ಕರಾವಳಿಗೆ ಹೇಳಿ ಮಾಡಿಸಿದಂತಹ ಸೂಕ್ತವಾದ ತಳಿ. ಇತರ ಪ್ರದೇಶಗಳಲ್ಲೂ ಅದರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ. ಈ ಮರವು ಮಧ್ಯಮ ವೇಗದಲ್ಲಿ ಬೆಳೆಯುವ ಗುಣವನ್ನು ಹೊಂದಿದೆ. ವಿಶಾಲವಾಗಿ ಹರಡಿಕೊಂಡಿರುವ ಕೊಂಬೆಗಳನ್ನು ಹೊಂದಿದೆ. ಎಳೆಯ ಎಲೆಗಳು ಹಳದಿ ಮತ್ತು ಕೆಂಪು ಬಣ್ಣ ಹೊಂದಿದ್ದರೆ ಬಲಿತ ಎಲೆಗಳು ದೊಡ್ಡದಾಗಿದ್ದು ತಿಳಿ ಹಸಿರು ಬಣ್ಣದಾಗಿರುತ್ತದೆ. ಉದ್ದ ಅಂಚುಗಳನ್ನು ಹೊಂದಿದ್ದು ಸುಲಭವಾಗಿ ಮುರಿಯುವಂತಿದ್ದು ತುದಿ ದುಂಡಗೆ ಇರುತ್ತದೆ. ಸಿಲಿಂಡರ್ ಆಕಾರದ ಸುಮಾರು 40-50 ಗ್ರಾಂ ತೂಕದ ಗೇರು ಹಣ್ಣುಗಳನ್ನು ಇದು ಬಿಡುತ್ತೆ. ಹಣ್ಣಿನಲ್ಲಿ ಸಕ್ಕರೆ ಅಂಶ ಕೂಡ ಹೆಚ್ಚಿದ್ದು ಶೇಕಡ 70-75 ರಸದ ಪ್ರಮಾಣವಿರುತ್ತದೆ. ಇದರಲ್ಲಿ ಪ್ರತಿ 100 ಗ್ರಾಂಗೆ 256 ಮಿಲಿಗ್ರಾಂ ವಿಟಮಿನ್ ಸಿ ಮತ್ತು ಶೇಕಡ 0.8 ಆಮ್ಲೀಯತೆ ಇರುತ್ತದೆ. ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಬೀದಿ ಬೀದಿಗಳಲ್ಲಿ ತರಕಾರಿ ಮಾರುವಂತಹ ಕೋರಾ ಹೋಬಳಿ ಬಿಟ್ಟನಕುರಿಕೆ ಗೊಲ್ಲರಹಟ್ಟಿಯ ಶಿವಣ್ಣ ಅವರು ಕುರಿ ಗೊಬ್ಬರದಲ್ಲಿ ಮೂಲಂಗಿಯನ್ನ ಬೆಳೆದಿದ್ದಾರೆ. ಒಂದೊಂದು ಮೂಲಂಗಿ 650-800 ಗ್ರಾಂ ತೂಕ್ತಾ ಇದೆ. ಇದು ಸುತ್ತಮುತ್ತಲಿನ ರೈತರ ಗಮನ ಕೂಡ ಸೆಳೀತಾ ಇದೆ. ದಶಕಗಳಿಂದಲೇ ಶಿವಣ್ಣ ಅವರು ಮೂಲಂಗಿ ಬೆಳೆನ ಬೆಳೀತಾ ಇದ್ದು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಸಾವಯವ ಕುರಿ ಗೊಬ್ಬರವನ್ನು ಬಳಸಿ ಬೆಳೆದ ಮೂಲಂಗಿಯು 600 ರಿಂದ